ಜನಪದ ಸಂಗೀತ. ತಾ ಮಾಡಿದ ಕರ್ಮಕ್ಕೆ ತಾನೆ ಭೋಗಿಯಾಗದೇ ಕೈಯ, ತಾ ಮಾಡಿದ ಕರ್ಮಕ್ಕೆ ತಾನೆ ಭೋಗಿಯಾಗದೇ ಕೈಯ, ತಾ ಮಾಡಿದ ಕರ್ಮಕ್ಕೆ ತಾನೆ ಮರುತರ ಹರಿಸಬಹುದಡಿಗಡಿಗೆ ತೋರುವತೆ ಆರು ತರ ಹರಿಸಬಹುದಡಿಗಡಿ ಆರು ತರ ಹರಿಸ ಆರು ತರ ಹರಿಸಬಹುದಡಿಗಡಿಗೆ ಆರು ತರ ಹರಿಸಬಹುದಡಿಗಡಿಗೆ ಆರು ತರ ಹರಿಸಬಹುದಡಿಗಡಿಗೆ ಆರು ತರ ಹರಿಸಬಹುದಡಿಗಡಿಗೆ ಮಾತೆಯು ಸಮಾಧಾನ ಗಾತಿ